ಭಾಷ್ಯ ಉಪನಿಷತ್ತು. ಉಪನಿಷತ್ತುಗಳಲ್ಲಿ ಮೊದಲನೇ ಉಪನಿಷತ್ತು ಅಂತ ಹೇಳಿ ಇದನ್ನ ಇತಿಹಾಸಕಾರರು ಕೆಲವು ಜಿಜ್ಞಾಸುಗಳು ರೂಢಿಯಲ್ಲಿ ಈಶಾವಾಸ್ಯವನ್ನು ಮೊದಲನೇ ಉಪನಿಷತ್ತು ಅಂತೇಳಿ ಲೆಕ್ಕಕ್ಕೆ ತಗೊಂಡಾರೆ. ಹೇಳುವಾಗ ಕೂಡ ಹಾಗೆ ಹೇಳ್ತಾರೆ, ಈಶಕೇನ ಕಟ ಪ್ರಶ್ನ ಮುಂಡಕ ಮಾಂಡುಕ್ಯ ಐತ್ತರಿಯ ತೈತ್ತರಿಯ ಛಾಂದೋಗ್ಯ ಬೃಹದಾರಣಿಕ ದಶ ಉಪನಿಷತ್. ಈಶ ಕೇನ ಬರ್ಗುಹರಿ, ಈಶ ಕೇನ ಕಟ ಕೃಷ್ಣ ಮುಂಡಕ ಬರ್ಕೊಳ್ತೀರಿ, ಈಶ ಕೇನ ಕಟ ಕೃಷ್ಣ ಮುಂಡಕ ಮಾಂಡುಕ್ಯ ಐತ್ತರಿಯ ತೈತ್ತರಿಯ ಛಾಂದೋಗ್ಯ ಬೃಹದಾರಣ್ಯ ಎಷ್ಟಾದವು? ಈಶಕೇನ ಕಟ ಪ್ರಶ್ನ ಮುಂಡಕ ಮಾಂಡುಕ್ಯ ಐತ್ತರಿಯ ತೈತ್ತರಿಯ ಛಾಂದೋಗ್ಯ ಬೃಹದಾರಣ್ಯ ದಶೋಪನಿಷತ್ತು. ಈ ಹತ್ತುಗಳಿಗೆ ಭಗವತ್ಪಾದಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಭಾಷ್ಯ ಸಹಿತವಾಗಿ ಅಧ್ಯಯನ ಮಾಡುವುದು ಯಾವತ್ತಿಗೂ ವಿವೇಕಿಗಳಾದವರು ಒಪ್ಪುವಂತಹ ಮಾತು. ಸುಮ್ಮನೆ ವ್ಯಾಖ್ಯಾನ ಮಾಡಬಾರದು, ಭಾಷ್ಯ ಸಹಿತ ಅಧ್ಯಯನ ಮಾಡಬೇಕು, ಭಾಷ್ಯ ಸಹಿತ ವ್ಯಾಖ್ಯಾನ ಮಾಡಬೇಕು. ಅದು ಭಗವತ್ಪಾದಾಚಾರ್ಯರಿಗೆ ಸಲ್ಲಿಸುವ ಗೌರವ ಅಲ್ಲ, ಅದು ಅಧ್ಯಯನ ಮಾಡುವಂತಹ ಕ್ರಮ. ಸಹಜವಾಗಿ ಕ್ರಮವನ್ನು ನೀವು ಅನುಸರಿಸಿದರೆ ಅದು ಗೌರವವನ್ನು ಕೊಟ್ಟಂತೆಯೇ. ಮನೆಗೆ ಯಾರು ಬರ್ತಾರೆ, ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ನೀವು ಅಂದು ಅವನು ಸ್ವಲ್ಪ ಲೋಟ ನೀರನ್ನು ತಂದು ಕೊಡುವುದು, ಇದು ಅತಿಥಿಗಳನ್ನ ಗೌರವಿಸುವುದು ಎಷ್ಟು ಸತ್ಯವೋ ಅದಕ್ಕಿಂತ ಇನ್ನೊಂದು ದೊಡ್ಡ ಸತ್ಯ ಇದೆ. ಹಿಂದಿದೆ ಏನಂದ್ರೆ, ನಿಮ್ಮ ಮನೆಯಲ್ಲಿ ಸಂಪ್ರದಾಯವನ್ನು ನೀವು ಗೌರವಿಸ್ತೀವಿ. ಹಾಗೆ ಮಾಡದೆ ಹೋದರೆ ಮನೆಯಲ್ಲಿ ಆ ಸಂಪ್ರದಾಯ ಇಲ್ಲ ಅಂತ ಸಿದ್ಧ ಆಗ್ತದೆ. ಆ ಸಂಪ್ರದಾಯ ಮನೆಯಲ್ಲಿ ಇಲ್ಲ ಅಂತಂದ್ರೆ ಅದು ಸಂಸ್ಕಾರಯುಕ್ತವಾದ ಮನೆ ಅಲ್ಲ. ಊಟ ಇರಲಿ ತಿಂಡಿ ಇರಲಿ ಆಯಾಸ ಪರಿಹರಿಸ್ಕೊಳ್ಳೋದಿರಲಿ, ಮೊದಲು ಲೋಕ ನೀರು. ಕಠೋಪನಿಷತ್ನಲ್ಲಿ ಇದನ್ನ ನಾಟಕೀಯವಾಗಿ ಹೇಳ್ತಾರೆ. ಬ್ರಾಹ್ಮಣ ಹಸುರು ಬಂದಿದ್ದಾನೆ, ಬೇಗ ನೀರು ತಗೊಂಡು ಬಂದು ಅವನ ಪಾದಗಳನ್ನು ತೊಳೆದು ಅವನಿಗೆ ಕುಡಿಯಲು ನೀರನ್ನು ಕೊಡ್ರಿ ಅಂತ ಯಮ ತನ್ನ ಮನೆಯಲ್ಲಿ ಕೂಗಿ ಹೇಳ್ತಾನೆ. ಅದು ನಮ್ಮ ದೇಶದ ಸಂಸ್ಕೃತಿ. ಹೀಗಾಗಿ ಈ ಈಶಾವಾಸ್ಯ ಗ್ರಂಥವನ್ನ ಮೊಟ್ಟ ಮೊದಲನೇ ಗ್ರಂಥ ಅಂತ ಸಂಪ್ರದಾಯದಿಂದ ಗೌರವಿಸಿದ್ದಾರೆ. ನೀವು ವಿಷಯ ಎಲ್ಲ ಉಪನಿಷತ್ತುಗಳ ವಿಷಯವೂ ಒಂದೇ, ಜೀವ ಬ್ರಹ್ಮ ಐಕ್ಯ, ಜೀವ ಈಶ್ವರ ಐಕ್ಯ, ಎಲ್ಲ ಗ್ರಂಥಗಳ ಉದ್ದೇಶ ಒಂದೇ. ಅಂದಮೇಲೆ ಇದು ಮೊದಲನೇದ್ದು ಇದು ಎರಡನೇದ್ದು ಅಂತ ಹೇಳ್ತೀರ? ವಿಷಯಗಳ ದೃಷ್ಟಿಯಿಂದ ಎಲ್ಲವೂ ಒಂದೇ, ಇದು ಮೊದಲನೇದ್ದು ಇದು ಎರಡನೇದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ರೂಢಿಯಲ್ಲಿ ಈಶ ಏನ ಕಠ ಯಜುರ್ವೇದ ಸಂಹಿತ ಅದರೊಳಗೆ ಬರ್ತದೆ. ಸಂಹಿತ ಮತ್ತು ಬ್ರಾಹ್ಮಣ ಅಂತ ಎರಡು ಭಾಗ. ಈ ಉಪನಿಷತ್ತು ಯಜುರ್ವೇದ ಸಂಹಿತದಲ್ಲಿ ಬರ್ತದೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಹೆಸರು ಕೊಡ್ತಾರೆ, ವಾಜಸನೇಯ, ವಾಜಸನೇಯಿ ಸಂಹಿತ. ಆದ್ರೆ ಯಜುರ್ವೇದೊಳಗೆ ಇದು ಕೃಷ್ಣ ಯಜುರ್ವೇದ ಅಲ್ಲ, ಇದು ಶುಕ್ಲ ಯಜುರ್ವೇದ. ಇದಕ್ಕೂ ಮಂತ್ರಗಳಿವೆ, ಇದಕ್ಕೂ ಸ್ವರಗಳಿವೆ. ನಾವು ನಿಮಗೆ ಸ್ವರಗಳಲ್ಲಿ ಹೇಳಿಕೊಡೋದಿಲ್ಲ, ಅದಕ್ಕೊಂದು ಕಾರಣ ಇದೆ. ನಮ್ಮ ಪರಂಪರೆ ಕೃಷ್ಣ ಯಜುರ್ವೇದ ಪರಂಪರೆ, ಇವನ್ ರಾಮಕೃಷ್ಣ ಆಶ್ರಮ ಕೂಡ ಕೃಷ್ಣ ಯಜುರ್ವೇದ, ಶುಕ್ಲ ಅಲ್ಲ, ಚಿನ್ನಾಂಶ ಶುಕ್ಲ ಕೃಷ್ಣ ಯಜುರ್ವೇದ. ಅಗಡಿ ಆನಂದವನ ಶುಕ್ಲ ಯಜುರ್ವೇದ, ಬ್ರಹ್ಮಚೈತನ್ಯ ಆಶ್ರಮ ಶುಕ್ಲ ಯಜುರ್ವೇದ, ಗುಬ್ಬಿ ಚಿದಂಬರ ಆಶ್ರಮ ಶುಕ್ಲ ಯಜುರ್ವೇದ, ಡಿವೈನ್ ಲೈಫ್ ಸೊಸೈಟಿ ಕೃಷ್ಣ ಯಜುರ್ವೇದ. ಇದೆಲ್ಲ ಸಾಂಪ್ರದಾಯಿಕ ಸಂಸ್ಥೆಗಳು. ಇವನ್ ರಾಮಕೃಷ್ಣ ಮಠ ಕೂಡ ಸಾಂಪ್ರದಾಯಿಕ ಸಂಸ್ಥೆಯೇ, ಅದರ ಮಧ್ಯಂತರವಾಗಿ ವ್ಯಕ್ತಿ ಪೂಜೆ ಅಂತ ಜಾಸ್ತಿ ಮಹತ್ವ ಕೊಟ್ಟು, ಎಷ್ಟು ಮಟ್ಟಿಗೆ ಅಂದ್ರೆ ನಾವು ಹಿಂದೂಗಳಲ್ಲ ಅನ್ನುವಷ್ಟು ಮಟ್ಟಿಗೆ ಅದನ್ನು ಹೇಳ್ಕೊಂಡು ಹೋದ್ರೆ ಇರಲಿ. ಆದ್ರೆ ಅದು ಕೂಡ ಕೃಷ್ಣ ಯಜುರ್ವೇದ ರಾಮಕೃಷ್ಣ ಮಠ. ಹೌದು, ನೋ ಡೌಟ್ ಕೃಷ್ಣ ಯಜುರ್ವೇದದ ವೈದಿಕ ಮಂತ್ರಗಳನ್ನು ಉಚ್ಚರಿಸುವ ಸ್ಟೈಲೇ ಬೇರೆ. ಶುಕ್ಲ ಯಜುರ್ವೇದ ವಾಜಸನೇಯಿ ಸಂಹಿತ ಅಂತನೂ ಇದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಈ ಗ್ರಂಥಗಳನ್ನು ನಾವು ನಿಮಗೆ ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡ್ತೇವೆ. ಇನ್ನು ಈಶಾಖೆಯನ್ನ ಕಥಾ ಯಾವಾಗೂ ಕೂಡ ಈ ಗೋರಖ್ಪುರ ಪುಸ್ತಕಗಳನ್ನೇ ಕೂಡ ಜಾಸ್ತಿ, ಬಾಕಿ ಯಾವ ಅಷ್ಟು ಕರೆಕ್ಟ್ ಆಗಿ ಪ್ರಿಂಟ್ ಆಗಿಲ್ಲ. ತುಂಬಾ ಮಿಸ್ಟೇಕ್, ಇವರೆಗೂ ಮಿಸ್ಟೇಕ್ ಇವೆ, ಎಲ್ಲೋ ಒಂದು ಎರಡಷ್ಟೇ. ಆದರೆ ಈ ಗ್ರಂಥವನ್ನು ಅಭ್ಯಾಸ ಮಾಡುವ ಕ್ರಮ ಸ್ವಲ್ಪ ಕ್ರಮ ಗೊತ್ತಿರಬೇಕು. ಎಡಗಡೆ ಭಾಗದೊಳಗೆ ನೋಡ್ಕೊಳ್ಳಿ, ಎಡಗಡೆ ಭಾಗದೊಳಗೆ ಸಂಸ್ಕೃತ ಇದೆ, ಬಲಗಡೆ ಭಾಗದೊಳಗೆ ಹಿಂದಿ. ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದೇನೆ. ಸಂಸ್ಕೃತವನ್ನು ನಾನು ಓದ್ತಾ ಇದ್ದಾಗ ನೀವು ಹಿಂದಿ ಕಡೆಗೆ ನೋಡ್ತಾ ಇದ್ರಿ ಅಂತಂದ್ರೆ ಲಿಪಿ ಒಂದೇ ಅಲ್ವಾ, ಅಲ್ಲಿ ನಾವು ಓದ್ತಾ ಇರೋದು ನಿಮ್ಗೆ ಸಿಗೋದೇ ಇಲ್ಲ. ವ್ಯಾಖ್ಯಾನ ನಾನು ಮಾಡ್ತಾ ಇದ್ದಾಗ ಕನ್ನಡದಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದೆ. ಹೀಗಾಗಿ ನೀವು ಹಿಂದಿ ಕಡೆಗೆ ನೋಡೋ ಅವಶ್ಯಕತೆನೇ ಇಲ್ಲ, ಬಲಗಡೆ ಭಾಗದಲ್ಲಿ ನೋಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ದೃಷ್ಟಿ ಯಾವಾಗಲೂ ಎಡಗಡೆ ಮಾತ್ರ ಇರಬೇಕು, ಸಂಸ್ಕೃತಿ ಕಡೆ ಮಾತ್ರ ಇರ್ಬೇಕು. ಬಲಗಡೆ ಹೋದ್ರೋ ಆವಾಗ ನೀವು ಹಿಂದಿ ಓದ್ತಿರ್ತೀರಿ, ನಾ ಕನ್ನಡ ಮಾತಾಡಿ ಕೇಳಿಸೋದಿಲ್ಲ. ಸಂಸ್ಕೃತ ನಾನು ಓದ್ತಾ ಇದ್ದಾಗ ನೀವು ಹಿಂದಿ ಕಡೆ ನೋಡ್ತಾ ಇರ್ತೀರಿ, ಸಂಸ್ಕೃತ ಕೇಳಿಸೋದಿಲ್ಲ. ನೀವು ಬಲಗಡೆ ಲಕ್ಷ ಕೊಡಲೇಬೇಡಿ ಸ್ವಾಮಿ. ಹಾಗಾದ್ರೆ ಬೇರೆ ತರ ಪುಸ್ತಕ ಇಲ್ಲ, ಸುಲಭವಾಗಿ ಲಭ್ಯ ಇಲ್ಲ. ಇವು 100 ಕಾಪಿ, 1000 ಕಾಪಿ, 5000 ಕಾಪಿ, ಎಷ್ಟು ಕಾಪಿ ಬೇಕು ಅಷ್ಟು ಕಾಪಿ ಸಿಗ್ತದೆ. ಭಾರತ ದೇಶದಲ್ಲಿ ಗೋರಖ್ಪುರ್ ಪ್ರೆಸ್ನವರು ಮಾಡಿದಂಥ ಸೇವೆಯನ್ನ ಬೇರೆ ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪುಸ್ತಕ ನೋಡಿದ್ರು ಎಷ್ಟು, 2 ರೂಪಾಯಿ. ನನ್ನ ಹತ್ರ ಇದ್ದು ಆಯ್ತು ಒಂದು 25-30 ರೂಪಾಯಿ ಎಲ್ಲ ಇಂತಿಂದ ಅವರು 2 ರೂಪಾಯಿ ನೋಡಿ, 2 ರೂಪಾಯಿ 50 ಪೈಸೆ ಈಗೂ ಅಷ್ಟೇ. ನೀವು ನಿಮ್ಮ ಪುಸ್ತಕವನ್ನು 30 ರೂಪಾಯಿ ಮಾಡ್ತೀರಿ, ಈ ಸೈಜ್ ಪುಸ್ತಕ. ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಸಬ್ಸಿಡಿ, ಇಟ್ ಇಸ್ ದಿ ಕ್ವಶನ್ ಆಫ್ ಸಂಕಲ್ಪ. ಹಿಂದೂ ಧರ್ಮದ ಈ ಗ್ರಂಥಗಳನ್ನ ನಾವು ಪ್ರಚುರಪಡಿಸಬೇಕು, ಹೆಚ್ಚು ಹೆಚ್ಚು ಜನರಿಗೆ ಇದರ ಸೇವೆಯನ್ನ ಸಲ್ಲಿಸಬೇಕು ಅನ್ನೋ ಅವರ ಸಂಕಲ್ಪ 167 ವರ್ಷದ ಹಿಂದಿನ ಸಂಕಲ್ಪ. ಗೋರಖ್ಪುರ್ ಕ್ರಷ್ ಎಷ್ಟು ವರ್ಷದ ನಮಾಜ್? 170 ವರ್ಷ. ಅವರಿಗೆ ಭಾರಿ ಡೀಟೇಲ್ಸ್ ಗೊತ್ತು, ಎಲ್ಲ ತರಿಸ್ತಿದ್ದೆ. ಈಗೂ ತರಿಸ್ತಾರೆ? ಹಾ, ಬರ್ತದೆ. ವಾ, 170 ವರ್ಷದ ಕ್ರಸ್ತ. ಇದನ್ನು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಒಳಗೆ ಕ್ಲೋಸ್ ಮಾಡಿಸ್ಬಿಟ್ರು, ಗೊತ್ತಾ? ಹಾ, ಎಮರ್ಜೆನ್ಸಿ ಹೋಗಿ ಇಂದಿರಾ ಗಾಂಧಿ ಇದನ್ನು ಕ್ಲೋಸ್ ಮಾಡಿ, ಆಮೇಲೆ ರೇಟ್ ಎಲ್ಲ ಹೈತಾರೆ. ಮತ್ತೆ ಅವಳನ್ನ ಆರಿಸ್ತಂದ್ವಿ, ಅಲ್ಲ ಆಮೇಲೆ ಕಾಂಗ್ರೆಸ್ ಅನ್ನ ಆರಿಸ್ತಂದ್ವಿ. ಎಂತ ಮೂರ್ತಿ ಇದ್ದೇನು, ಮತ್ತೆ ಅವಳನ್ನ ಆರಿಸ್ತಂದ್ವಿ. ಆದರೂ ಅವರು ಅವ್ರ ಸೇವೆ ನಿಲ್ಲಿಸಲಿಲ್ಲ. ಎಮರ್ಜೆನ್ಸಿ ಕ್ಲಿಯರ್ ಆದ್ಮೇಲೆ ಪುನಃ ಮತ್ತೆ ಅವ್ರ ಕ್ರಶ್ ಸ್ಟಾರ್ಟ್ ಮಾಡಿದ್ರು. ಏನಂದ್ರೆ ಸ್ವಲ್ಪ ರೇಟ್ನಲ್ಲಿ ವ್ಯತ್ಯಾಸ ಆಯ್ತು. ಯಾವ ಎಂತಾನೆ 1 ರೂಪಾಯಿ 2 ರೂಪಾಯಿ ಸಿಗ್ತಿದ್ದ ಪುಸ್ತಕ, ಅವೆಲ್ಲ 5 ರೂಪಾಯಿ 10 ರೂಪಾಯಿ ಅಷ್ಟೇ ಅಷ್ಟೇ. ಇವತ್ತು ನಿಮಗೆ ಶಂಕರ ಭಾಷೆ, ಭಗವದ್ಗೀತೆ ಶಂಕರ ಭಾಷೆ ಸಿಗ್ತದೆ ನಿಮಗೆ ಎಷ್ಟು? ಶಂಕರ ಭಾಷೆಯ 120 ಅಲ್ಲಪ್ಪ, 25 ರೂಪಾಯಿ ಬೇಕು. 25 ರೂಪಾಯಿ ಬೇಕು, ಕರೆಕ್ಟ್ ಅಷ್ಟೇ. ಶಂಕರ ಭಾಷ್ಯ 25. ಇಲ್ಲ, ನಾ ಮೊದಲನೇ ಶಂಕರ ಭಾಷೆ ಪಡ್ಕೊಂಡಿನಿ 2.5 ರೂಪಾಯಿ. 2.5 ರೂಪಾಯಿ ಶಂಕರ ಭಾಷೆ ಪೂಜ ಸ್ವಾಮೀಜಿ ಎಲ್ಲರಿಗೂ ಕೊಡಿಸಿದ್ರು 2.5 ರೂಪಾಯಿ. ಆ ಪುಸ್ತಕ ಇವತ್ತು ನೀವು ರದ್ದಿಗೆ ಹಾಕಿದ್ರೆ ನಿಮಗೆ 8 ರೂಪಾಯಿ ಸಿಗ್ತದೆ. ಅಷ್ಟು ದೊಡ್ಡ ಪುಸ್ತಕವನ್ನ 2.5 ರೂಪಾಯಿ ಕೊಡ್ತ. ಲಕ್ಷ ಲಕ್ಷ ಪುಸ್ತಕ ಅದೇ ಋಷಿಕೇಶ್ ಹೋದಾಗ ನೀವು ನೋಡ್ಬೇಕಾದ್ರೆ ಶೋರೂಮ್ ಎಷ್ಟು ದೊಡ್ಡದಿದೆ ಅಂತ, ಎಷ್ಟು ದೊಡ್ಡದಿದೆ. ಮತ್ತೆ ಎಲ್ಲಾ ಅಂಗಡಿಗಳಲ್ಲಿಯೂ ಕೂಡ ಗೋರಖ್ಪುರ್ ಪುಸ್ತಕಗಳು. ಎಲ್ಲೆಲ್ಲ ಪುಸ್ತಕ ಅಂಗಡಿಗೆ ಹೋಗ್ತೀವಿ ಅವತ್ತು ಗೋರಖ್ಪುರ್ ಪುಸ್ತಕಗಳು ಸಾಧ್ಯನೇ ಇಲ್ಲ. ಮಾಡಿದಲ್ಲ. ಸೊ ಈ ಈಶಾವಾಸ್ಯ ಉಪನಿಷತ್ತನ್ನ ನಾವೇನೀಗ ಅಭ್ಯಾಸಕ್ಕೆ ತಗೊಂಡಿದ್ದೇವೆ, ಸಂಬಂಧ ಭಾಷ್ಯ ಅಂತ ಒಂದು. ಇವತ್ತು ಈಗ ನೀವು ಅಭ್ಯಾಸ ಮಾಡೋದು ಮೊದಲನೇ ಪುಟದಲ್ಲಿ ಸಂಬಂಧ ಭಾಷೆ, ಎರಡನೇ ಪುಟದಲ್ಲಿ ಉಪನಿಷತ್ ಪ್ರಾರಂಭ. ಈಶಾವಾಸ್ಯಂ ನೋಡಿ ಪ್ಲೀಸ್. ಈಗಲೇ ನಾ ಎಲ್ಲೆಲ್ಲಿ ನಿಲ್ತೇನೆ ಅಲ್ಲಿ ಈಗಲೇ ಮಾತು ಮಾಡ್ಕೋ. ನಿಮ್ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಸಂಧಿ ಬಿಡಿಸ್ಲಿಕ್ಕೆ ಹೋಗ್ಬೇಡ. ಈಶಾವಾಸ್ಯಂ ಇತ್ಯಾದಯ ಯಾಕೆ ನೋಡ್ರಿ, ಅದೇ ಸಂಬಂಧ ಭಾಷೆ ನೋಡ್ರಿ. ನಾನೇ ಪ್ರಿಂಟ್ ಮಾಡಿಸಿದ್ದು, ನನಗೆ ಗೊತ್ತಿಲ್ವಾ? ಅಯ್ಯೋ ಮೈ ಗಾಡ್, ಓ ಮೈ ಗಾಡ್. ಮತ್ತೆ ಓಡ್ಬೇಕು ಈಗ, ಖುಷಿ ನೋಡಿ ಕರೆಂಟ್ ಇಲ್ಲ. ಎಲ್ಲಿ ಹೋಗೋದು? 20 ಇಲ್ಲ ಅವನು ಏನ ಮಡಿಚಿ ಕೊಟ್ಟಿದ್ದೀನಿ ಅದು ಇಲ್ಲಿ ಮಡಿಸಿ ಕೊಟ್ಟಿದ್ದೀನಿ ಹಿಂಗ್ ಮಾಡ್ಯಾರ ಅವ್ರು ಹಿಂಗ್ ಮಾಡಿ ಇದನ್ನ ನಾನು ಸಹಿತ ಇವತ್ತು ಬೆಳಿಗ್ಗೆ ರೆಫರೆನ್ಸ್ ಮಾಡ್ಬೇಕಾದ್ರೆ ರೆಫರ್ ಮಾಡ್ಬೇಕಾದ್ರೆ ಈ ಜೆರಾಕ್ಸ್ ಕಾಪಿನ ಇಟ್ಕೊಳ್ಳಿಲ್ಲ ಒರಿಜಿನಲ್ ಇಟ್ಕೊಂಡು ರೆಫರ್ ಮಾಡಿದೆ ಅಷ್ಟೇ ಏನ್ ಮಾಡೋಣ ಈಗ ಒಂದು ಕ್ಲಾಸ್ ಹೋಗಲ್ಲ ಈಶಾವಾಸ್ಯಂ ಈಶಾವಾಸ್ಯಂ ಇತ್ಯಾದಯಃ ಇತ್ಯಾದಯೋ ಇತ್ಯಾದಯೋ ಯಾಕಂದ್ರೆ ಇಲ್ಲಿ ಹೆಂಗದ ಹಂಗ ಬರ್ಸ್ಬೇಕು ಇತ್ಯಾದಯೋ ಮಂತ್ರಾಃ ಕರ್ಮಸು ಅವಿನಿಯುಕ್ತಾಃ ತೇಷಾಂ ಅಕರ್ಮಶೇಷಸ್ಯ ಶೇಷ ಅಕರ್ಮಶೇಷಸ್ಯ ಗಣೇಶ ಆಮೇಲೆ ಷಣ್ಮುಖ ಆತ್ಮನಃ ಯಾಥಾತ್ಮ್ಯ ಆತ್ಮನಃ ಯಾಥಾತ್ಮ್ಯ ಪ್ರಕಾಶಕತ್ವಾತ್ ಪ್ರಕಾಶಕತ್ವಾತ್ ಯಾಥಾತ್ಮ್ಯಂ ಚ ಆತ್ಮನಃ ಶುದ್ಧತ್ವ ಧಕಾರಕ ಧಕಾರ ಶುದ್ಧತ್ವ ಅಪಾಪವಿದ್ಧತ್ವ ಅಪಾಪವಿದ್ಧತ್ವ ಏಕತ್ವ ನಿತ್ಯತ್ವ ಅಶರೀರತ್ವ ಸರ್ವಗತತ್ವಾದಿ ಸರ್ವ ಎಲ್ಲ ಒಂದೇ ಶಬ್ದ ಸರ್ವಗತ ಸರ್ವಗತತ್ವಾದಿ ಸರ್ವಗತತ್ವಾದಿ ವಕ್ಷ್ಯಮಾನಂ ತಚ್ಚ ಅಲ್ಲಿ ಮುಗಿತು ಒಂದು ವಾಕ್ಯ ತಚ್ಚ ಕರ್ಮಣ ವಿರುದ್ಧೇತಿ ಇತಿ ವಿರುದ್ಧೇತಿ ಇತಿ ಯುಕ್ತ ಯೇ ವೈಶಾಂ ಕರ್ಮಸು ಅವಿನಿಯೋಗಃ ಒಂದು ಪ್ಯಾರಾಗ್ರಾಫ್ ಮುಗಿತು ಈ ಪ್ಯಾರಾಗ್ರಾಫ್ನಲ್ಲಿ ಮೂರು ವಾಕ್ಯ ಇವೆ ಈಶಾವಾಸ್ಯಂ ಅಂತ ಶುರುವಾಗ್ತದೆ ಈ ಉಪನಿಷತ್ತು ವಿಶೇಷತೆ ಏನು ಅಂತಂದ್ರೆ ಯಾವ ಮೊದಲನೇ ಶ್ಲೋಕ ಈಶಾ ಅನ್ನೋ ಶಬ್ದದಿಂದ ಪ್ರಾರಂಭವಾಗ್ತದೋ ಅದೇ ಶಬ್ದವು ಈ ಉಪನಿಷತ್ತಿಗೆ ಹೆಸರಾಗ್ತದೆ ಈಶಾವಾಸ್ಯಮಿದಂ ಅಂತ ಮೊದಲನೇ ಶ್ಲೋಕ ಶುರುವಾಗ್ತದೆ ಅದರೊಳಗಿನ ಮೊದಲನೇ ಶಬ್ದ ಯಾವುದು ಈಶಾ ಆ ಈಶಾ ಅನ್ನೋ ಶಬ್ದವೇ ಉಪನಿಷತ್ ಹೆಸರಿಗೆ ಮೊದಲನೇ ಶಬ್ದ ಪ್ರಯೋಗಿಸಲಾಗ್ತದೆ ಅದಕ್ಕೆ ಇದರ ಹೆಸರು ಈಶಾವಾಸ್ಯೋಪನಿಷತ್ ವಾಸ್ಯ ಉಪನಿಷತ್ತು ವಾಸ್ಯೋಪನಿಷತ್ ಯಾವ ಸಂದೀಪ ಯೋಗೀಶ ವಾಸ್ಯ ಉಪನಿಷತ್ ವಾಸ್ಯೋಪನಿಷತ್ ಈಶಾವಾಸ್ಯಂ ಇತ್ಯಾದಯ ಮಂತ್ರಾಃ ಅಂದ್ರೆ ಉಪನಿಷತ್ತಿನಲ್ಲಿ ನಮಗೆ ಲಭ್ಯವಿರುವಂತಹ ಈಶಾವಾಸ್ಯ ಅನ್ನುವ ಶ್ಲೋಕದಿಂದ ಮಂತ್ರದಿಂದ ಪ್ರಾರಂಭವಾಗಿ ಇನ್ನು ಮುಂದಿನ ಎಲ್ಲ ಮಂತ್ರಗಳು ಕರ್ಮಸು ಅವಿನಿಯುಕ್ತ ಏನು ಕಂಡು ಬರ್ತದೆ ಅಂತಂದ್ರೆ ಕರ್ಮದಲ್ಲಿ ತೊಡಗಿಸುವುದು ಇವುಗಳ ಉದ್ದೇಶ ಅಲ್ಲ ಯಾವುಗಳ ಉದ್ದೇಶ ಅಲ್ಲ ಯಾವುದು ಉದ್ದೇಶ ಅಲ್ಲ ಈ ಉಪನಿಷತ್ತಿನಲ್ಲಿಯ ಈಶಾವಾಸ್ಯ ಮಂತ್ರದಿಂದ ಪ್ರಾರಂಭ ಮಾಡಿ ಇರುವ ಉಳಿದ ಎಲ್ಲ ಮಂತ್ರಗಳ ಉದ್ದೇಶ ಕರ್ಮದಲ್ಲಿ ತೊಡಗಿಸುವುದು ಅಲ್ಲ. ಅಂದ್ರೆ ಈಶಾವಾಸ್ಯ ಹೇಳ್ಕೊಂಡು ಹೋಮ ಹವನ ಮಾಡಲಿಕ್ಕಲ್ಲ. ಓಂ ಈಶಾವಾಸ್ಯ ಸ್ವಾಹ ಇಲ್ಲ. ಯಾಕೆ ಕರ್ಮದಲ್ಲಿ ತೊಡಗಿಸುವಂತಹದ್ದಾಗಬಾರದು? ಈಗಿನ್ನೂ ಕರ್ಮಕಾಂಡ ಮುಗಿಸಿ ಉಪನಿಷತ್ತಿಗೆ ಬಂದಿದ್ದೀವಿ. ವೇದದ ಪೂರ್ವಭಾಗ ಇದು ಕರ್ಮಕಾಂಡ. ಒಮ್ಮೆಲೆ ಬ್ರಹ್ಮವಿದ್ಯಾಕ್ಕಾಗಿ ಹೋಗಬೇಕು. ಅಲ್ಲಿ ಮುಂದೆ ಇರುವುದು ಬ್ರಹ್ಮವಿದ್ಯಾ, ಹಿಂದೆ ಇರೋದು ಕರ್ಮಕಾಂಡ. ಈ ಮಧ್ಯದಲ್ಲಿ ಸ್ವಲ್ಪ ಬ್ರಹ್ಮವಿದ್ಯಾ ಮತ್ತು ಕರ್ಮಕಾಂಡ ಎರಡನ್ನು ಸೇರಿಸಿ ಏನಂತಾರೆ ಅದಕ್ಕೆ? ಕರ್ಮ ಮತ್ತು ಜ್ಞಾನ ಸಮುಚ್ಚಯ ಅಂತಾರೆ. ಅದು ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಅದು ಮಾಡ್ತಾರೆ. ಇಂಜಿನಿಯರಿಂಗ್ ಅದಕ್ಕೆ ಸಮುಚ್ಚಯ ಅಂತ ಕರೀತಾರೆ. ಹೌದಲ್ಲ? ಏನದು? ಸರ್ಕಾರಿ ಕಚೇರಿಗಳ ಸಮುಚ್ಚಯ. ಅದರೊಳಗೆ ಏನಿರ್ತದೆ? ಎಲ್ಲ ಇರ್ತದೆ. ಅದಕ್ಕೆ ಮಿನಿ ಸೌಧ, ಮಿನಿ ವಿಧಾನಸೌಧ ಅಂತ ಕಟ್ಟಿರ್ತಾರಲ್ಲ, ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಎಷ್ಟು ಡಿಪಾರ್ಟ್ಮೆಂಟ್ಗಳು ವಿಧಾನಸೌಧ ಹೋದನೋ ಅಷ್ಟು ಡಿಪಾರ್ಟ್ಮೆಂಟ್ಗಳು ಮಿನಿ ವಿಧಾನಸೌಧ. ಸಮುಚ್ಚಯ ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಸಮುಚ್ಚಯ ಮಾಡಲಿಕ್ಕೆ. ಯಾಕೆ ಕರ್ಮಕಾಂಡವನ್ನ ಮತ್ತು ಜ್ಞಾನಕಾಂಡವನ್ನ ಸೇರಿಸಿ ಯಾಕೆ ನಾವು ಸಮಾಧಾನಕರವಾಗಿ ಅವರನ್ನು ದೂಷಣೆ ಮಾಡದೆ ಇವರನ್ನು ದೂರ ಇಡದೆ ನೀವು ಸರಿ ನೀವು ಸರಿ ಎಲ್ಲವೂ ಸರಿ ಅಂತ ಯಾಕೆ ಹೋಗಬಾರದು? ಕಾರಣ ಇಷ್ಟೇ, ಇವು ಒಂದಕ್ಕೊಂದು ವಿರುದ್ಧ ಲಕ್ಷಣಗಳಿಂದ ಕೂಡಿವೆ. ಕರ್ಮ ಮತ್ತು ಜ್ಞಾನ ಇವುಗಳ ಲಕ್ಷಣಗಳೇ ವಿರುದ್ಧ. ಕರ್ಮದಲ್ಲಿ ಹೊರಮುಖವಾದ ಪ್ರವೃತ್ತಿ, ಜ್ಞಾನದಲ್ಲಿ ಅಂತರ್ಮುಖವಾದಂತ ಅರ್ಥಾತ್ ನಿವೃತ್ತಿ. ಕರ್ಮವು ಪ್ರವೃತ್ತ ಪರವಾಗಿರ್ತದೆ, ಜ್ಞಾನವು ನಿವೃತ್ತ ಪರವಾಗಿರುತ್ತದೆ. ಎರಡು ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದಂತೆ. ಕರ್ಮದಲ್ಲಿ ಫಲದ ಬಗ್ಗೆ ಸಂಕಲ್ಪ ಇರುತ್ತದೆ, ಜ್ಞಾನದಲ್ಲಿ ಫಲವನ್ನ ಬಯಸುವುದು ಅರ್ಥಾತ್ ಏನೂ ಇಲ್ಲ. ಕರ್ಮದಲ್ಲಿ ಉಪಕರಣಗಳು ಸಹಕಾರಿ ಕಾರಣಗಳು ಉಪಾದಾನಗಳು ಮತ್ತು ವಿಧಿ ನಿಯಮಾದಿಗಳು ನಿಯಮಾದಿಗಳ ಅವಶ್ಯಕತೆ ಇದೆ. ಆದರೆ ಜ್ಞಾನದಲ್ಲಿ ಇವುಗಳ ಅವಶ್ಯಕತೆ ಇದೆ. ಇವು ಯಾವುಗಳ ಅವಶ್ಯಕತೆಯೂ ಇದೆ? ಕರ್ಮ ಮತ್ತು ಕರ್ಮದ ಫಲ ಪರಿಮಿತಿಗೆ ಒಳಪಟ್ಟಿರುತ್ತದೆ. ಜ್ಞಾನದ ಪ್ರಯೋಜನ ಎಲ್ಲ ಮಿತಿಗಳನ್ನು ಮೀರಿದ್ದಾಗಿರುತ್ತದೆ. ಫಲದಲ್ಲಿ ಆಸಕ್ತಿಯನ್ನು ಹೊಂದಿದವನು ಕರ್ಮಕ್ಕೆ ಅಧಿಕಾರಿಯಾಗುತ್ತಾನೆ. ಕರ್ಮ ಮತ್ತು ಫಲಗಳನ್ನು ಸನ್ಯಾಸ ಮಾಡಿದವನು ಜ್ಞಾನಕ್ಕೆ ಅಧಿಕಾರಿಯಾಗುತ್ತಾನೆ. ಒಂದು ಗಂಟೆ ಸನ್ಯಾಸ ಇರ್ಬೋದು, 15 ಸನ್ಯಾಸ ಇರ್ಬೋದು, ನೀವು ನಿರಾಶ ಆಗಿ ಹೋಗ್ಬಿಟ್ರೆ ಮತ್ತೆ ನಾವು ಕೋರ್ಸ್ ಹೆಂಗ್ ಮಾಡಿ ಲತಾ ಬಂದ ಒತ್ತಾಯ ಮಾಡಿ ಕರ್ಕೊಂಬಂದ್ರೆ? ಹೀಗಾಗಿ ನಿಮಗೂ ಎಲ್ಲರಿಗೂ ಒತ್ತಾಯ ಮಾಡಿ ಬರ್ರಿ. ಪಾಪ ನಾನು ಕೋರ್ಸ್ ಹೆಂಗ್ ಮಾಡಲಿ, ನೀವು ಯಾರು ಬರದೆ ಬಿಡ್ರಿ, ಹೆಂಗ ಮಾಡಿ ಕೋರ್ಸ್ ಮಾಡ್ಬೇಕಾಗಿದೆ ಬರ್ರಿ ಅಂತ ಒತ್ತಾಯ ಮಾಡಿ ಕರ್ಕೊಂಬಂದ್ರು. ಸ್ವಾಮಿ ಹೆಂಗ ಹೇಳ್ತಾ ಕೇಳ್ರಿ, ನಾ ಹೋಗ್ತೇವೆ ನೋಡ್ರಿ. ಕ ಕರ್ಮ ಮತ್ತು ಜ್ಞಾನ ಇವುಗಳಲ್ಲಿಯ ವಿರುದ್ಧ ಅಧಿಕಾರಿಗಳು. ಅಂದ್ರೆ ಅಧಿಕಾರಿ ಭೇದವೂ ಕೂಡ ಇದೆ. ಪ್ರಯೋಜನ ಭೇದ, ಅಧಿಕಾರಿ ಭೇದ, ಸಂಬಂಧ ಭೇದ, ಪ್ರಯೋಜನ ಭೇದ. ಹೀಗಾಗಿ ಈಶಾನ್ವಾಸ್ಯ ಉಪನಿಷತ್ತಿನ ಎಲ್ಲ ಮಂತ್ರಗಳು ಕರ್ಮದಲ್ಲಿ ತೊಡಗಿಸುವ ಮಂತ್ರಗಳಲ್ಲ. ಓಕೆ, ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ.